ಮತ್ತು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಉದ್ಘಾಟಿಸಿ ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ಶುಭ ಹಾರೈಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾ ಕ್ರೀಡಾಂಗಣವು ಅನೇಕ ಕ್ರೀಡೆಗಳಿಗೆ ಸುಸಜ್ಜಿತವಾಗಿಲ್ಲ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರೊಂದಿಗೆ ಸಮಾಲೋಚಿಸಿ ಜಿಲ್ಲಾ ಕ್ರೀಡಾಂಗಣದ ಅಭಿವೃದ್ದಿಗೆ 5 ಕೋಟಿ ರೂಪಾಯಿಗಳನ್ನು ಒದಗಿಸುವುದಾಗಿ ಅವರು ಹೇಳಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಸನಸಭೆಗಳು ಅಶಿಸ್ತಿನ ಅಖಾಡವಲ್ಲ, ಚಿಂತನೆ ನಡೆಸುವ ವೇದಿಕೆಯಾಗಲಿ, ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ಶಿಕ್ಷಣದಿಂದ ಸ್ವಾಭಿಮಾನಿ ಜವಾಬ್ದಾರಿಯುತ ವ್ಯಕ್ತಿಯಾಗಲು ಸಾಧ್ಯ, ಮುಖ್ಯಮಂತ್ರಿ ಅಭಿಮತ. ಒಳಮೀಸಲಾತಿ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯವಾಗಲು ಬಿಡುವುದಿಲ್ಲ, ಸಚಿವ ಕೆಎಚ್ ಮುನಿಯಪ್ಪ. ವಿಶ್ವವಿಖ್ಯಾತ ಗಗನಚುಕ್ಕಿ ಜಲಪಾತೋತ್ಸವಕ್ಕೆ ಇಂದು ಚಾಲನೆ ನೀಡಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಕೃಷಿ ರಂಗ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಹಾಸನದ ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಆಫರ್, 5x3 ಡೈನಿಂಗ್ ಸೆಟ್, 6 ಚೇರ್ ವಿತ್ ಕ್ಲಾಸ್, 19,999 ರೂಪಾಯಿಗೆ. ಹೈಟೆಕ್ ಫರ್ನಿಚರ್ ಹಾಸನ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕೃಷಿಯಲ್ಲಿ ಹಣಕಾಸು ನಿರ್ವಹಣೆ, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಅರವಿಂದ್ ಕುಮಾರ್ ಎಂಕೆ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಹಣಕಾಸು ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಕೃಷಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅಪಾರವಾದಂತಹ ಬಂಡವಾಳವನ್ನ ನಮ್ಮ ಕೃಷಿಕರು ಹೂಡಿಕೆಯನ್ನ ಮಾಡಬೇಕಾಗುತ್ತೆ. ಈಗಾಗಲೇ ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕೃಷಿಗೆ ಬೇಕಾದಂತಹ ಹಣಕಾಸು ನಮಗೆ ಎಲ್ಲೆಲ್ಲಿ ದೊರೆಯುತ್ತೆ, ಯಾವ್ಯಾವ ಸಂದರ್ಭದಲ್ಲಿ ನಾವು ಇದರ ಬಳಕೆಯನ್ನ ಮಾಡಿಕೊಳ್ಬೇಕಾಗುತ್ತೆ, ಕೃಷಿಯಲ್ಲಿ ಹಣಕಾಸನ್ನ ನಿರ್ವಹಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಹಣಕಾಸು ಪೋಲಾಗದ ಹಾಗೆ, ನಮಗೆ ಆರ್ಥಿಕವಾಗಿ ನಷ್ಟ ಉಂಟಾಗದ ಹಾಗೆ ನಾವು ಹೇಗೆ ಚಕಚಕ್ಯತೆಯಿಂದ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಕೆ ಅರವಿಂದ ಕುಮಾರ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ನಮಸ್ಕಾರ ಮತ್ತು ಎಲ್ಲ ಸಮಸ್ತ ಕೇಳುಗರಿಗೂ ಪ್ರೀತಿಯ ನಮಸ್ಕಾರಗಳು. ಸಾಮಾನ್ಯವಾಗಿ ರೈತರಿಗೆ ಹಣಕಾಸಿನ ಮಹತ್ವ ಎಷ್ಟಿರುತ್ತೆ ಮತ್ತೆ ಏನಿರುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ಸರ್, ಈಗ ಹಣಕಾಸಿನ ಮಹತ್ವ ಅಂತಂದಾಗ ನಾವೆಲ್ಲರೂ ಕೂಡ ದುಡಿಮೆ ಮಾಡ್ತೇವೆ, ಆದಾಯವನ್ನು ಗಳಿಸ್ತೇವೆ, ಆದರೆ ಆ ದಿನನಿತ್ಯದ ಖರ್ಚುಗಳನ್ನು ನಾವು ಯೋಜನೆ ಮಾಡೋದಿಲ್ಲ, ಅದನ್ನು ನಿರ್ವಹಿಸೋದಿಲ್ಲ. ಹೀಗಾಗಿ ನಾವೇನ್ ಮಾಡ್ತೇವೆ, ಅನೇಕ ಸಾರಿ ಅನುತ್ಪಾದಕ ಸಾಲಗಳ ಕಡೆಗೆ ನಾವು ಕಷ್ಟಪಟ್ಟು ಗಳಿಸಿದಂತ ಹಣವನ್ನ ವ್ಯಯ ಮಾಡ್ತೇವೆ. ಭವಿಷ್ಯದ ಅಗತ್ಯಗಳಿಗಾಗಿ ನಾವು ಯೋಚನೆ ಮಾಡೋದಿಲ್ಲ. ಸೊ ಹೀಗಿದ್ದಾಗ ನಮಗೆ ಒಂದು ಮಾರ್ಗದರ್ಶನ ಬೇಕು, ನಮಗೊಂದು ಸೂಕ್ತ ದಾರಿ ಬೇಕು ಅಂದಾಗ ನಾವು ಈ ಹಣಕಾಸು ನಿರ್ವಹಣೆಯನ್ನು ಮಾಡಲೇಬೇಕಾಗುತ್ತೆ. ಅದರಲ್ಲೂ ಕೂಡ ರೈತರುಗಳಿಗೆ ಇದು ಬಹಳ ಮುಖ್ಯ. ಯಾಕೆ ಅಂತಂದರೆ, ಒಂದು ಬಂಡವಾಳವನ್ನು ನಾವು ಕೃಷಿಯಲ್ಲಿ ತೊಡಗಿಸ್ಕೋತಾ ಇದ್ದೀವಿ ಅಂದಾಗ ಬೆಳೆಯನ್ನು ಕೂಡ ನಾವು ಯೋಜನೆ ಮಾಡಬೇಕಾಗತ್ತೆ, ಅದನ್ನು ನಿರ್ವಹಿಸಬೇಕಾಗತ್ತೆ. ಇಳುವರಿಯನ್ನು ಹೆಚ್ಚಿಸೋದು ಹೇಗೆ, ಅದ್ರ ಬಗ್ಗೆ ಗಮನ ಕೊಡಬೇಕು. ಸಂಪನ್ಮೂಲಗಳನ್ನು ಅತ್ಯುತ್ತಮವಾಗಿ ಹೇಗೆ ಬಳಸಬೇಕು ಅನ್ನೋದ್ರ ಕೂಡ ನಾವು ತಿಳ್ಕೊಬೇಕಾಗತ್ತೆ. ಅದಲ್ಲದೆ ನೈಸರ್ಗಿಕ ವಿಕೋಪಗಳು, ಬರ, ಪ್ರವಾಹ ಅಥವಾ ಬೆಳೆ ವೈಫಲ್ಯ, ಕೀಟಬಾಧೆ, ರೋಗಬಾಧೆ, ಇದರಿಂದಾಗಿ ನಮ್ಮ ಆದಾಯದಲ್ಲಿ ಆಗುವಂಥ ಏರುಪೇರುಗಳು, ಇದೆಲ್ಲಗಳ ಜೊತೆಗೆ ನಾವು ಸಾಧಾರಣವಾಗಿ ಏನಾಗ್ತಾ ಇದೆ, ನಮ್ಮ ಜೀವನದ ಗುರಿ ಮತ್ತು ಉದ್ದೇಶ ಏನಿದೆ, ಜೀವನ ಗುಣಮಟ್ಟವನ್ನು ಸುಧಾರಿಸ್ಕೋಬೇಕು ಅನ್ನುವಂಥದ್ದು, ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅನ್ನುವಂಥದ್ದು, ಅದೇ ರೀತಿಯಾಗಿ ಕೃಷಿಗೆ ಹೊಸ ತಂತ್ರಜ್ಞಾನದ ಬಳಕೆ ಆಗುವಂಥದ್ದು, ರೈತರು ಹೊಸ ತಳಿಗಳು, ಬೀಜಗಳು, ರಸಗೊಬ್ಬರಗಳು ಮತ್ತು ಸಾವಯವ ಗೊಬ್ಬರಗಳು, ಉಪಕರಣಗಳು, ತಂತ್ರಜ್ಞಾನಗಳನ್ನು ಬಳಸ್ಕೋಬೇಕು ಅನ್ನುವಂಥದ್ದು. ಇದ್ರ ಜೊತೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಕೃಷಿಯಲ್ಲಿ ಹಣಕಾಸು ನಿರ್ವಹಣೆ ಯಾಕೆ ಬೇಕಪ್ಪ ಅಂತಂದರೆ, ದೀರ್ಘಾವಧಿ ಯೋಜನೆ ಮತ್ತು ಸುಸ್ಥಿರ ಕೃಷಿಗಾಗಿ ಇದನ್ನು ನಾವು ಮಾಡಬೇಕಾಗುತ್ತೆ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಒಟ್ಟಾರೆ ಈ ಪ್ರತಿ ದಿವಸದ ಚಟುವಟಿಕೆ ಅಂತೇಳಿ ಏನಿರುತ್ತೋ, ಈ ಎಲ್ಲ ಚಟುವಟಿಕೆಗೂ ಕೂಡ ಈ ಹಣಕಾಸಿನ ಅಗತ್ಯ ನಮ್ಮ ಕೃಷಿಕರಿಗೆ ಕಂಡು ಬರುತ್ತೆ. ಈ ನಿಟ್ಟಿನಲ್ಲಿ ಅದನ್ನು ಅವರು ಬಳಕೆಯನ್ನು ಮಾಡಿಕೊಳ್ಬೇಕು, ಅದಕ್ಕೆ ಬೇಕಾದಂತಹ ಸಂಪನ್ಮೂಲವನ್ನು ಕ್ರೋಢೀಕರಣವನ್ನು ಮಾಡಿಕೊಂಡು ವಿನಿಯೋಗಿಸ್ತಾ ಹೋಗ್ತಾ ಈ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಸಾಮಾನ್ಯವಾಗಿ ಎಷ್ಟು ಸಾಲ ಅವರಿಗೆ ದೊರೀತಾ ಇದೆ ಅಂತ ರೀ? 2024-25 ಅಂಕಿಅಂಶ ನೋಡೋದಾದ್ರೆ, ಭಾರತದಲ್ಲಿ ಒಟ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ KCC ಅಂತ ಏನು ಹೇಳ್ತೀವಲ್ಲ, ಇದು 27 ಕೋಟಿ ಜನರ ರೈತರುಗಳಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ 47 ಲಕ್ಷ ಚಾಲ್ತಿಯಲ್ಲಿರ್ತಕ್ಕಂಥ ಕಿಸಾನ್ ಕ್ರೆಡಿಟ್ ಕಾರ್ಡ್ ಖಾತೆ ಇದೆ. ಸಾಲದ ಗುರಿಯ ಒಟ್ಟಾರೆ ಮೊತ್ತ 3.97 ಲಕ್ಷ ಕೋಟಿ ರೂಪಾಯಿಗಳು ನಮ್ಮ 2024-25 ಕರ್ನಾಟಕ ಕೃಷಿ ಸಾಲದ ಗುರಿ. ಅದರಲ್ಲಿ 1.85 ಲಕ್ಷ ಕೋಟಿ ರೂಪಾಯಿ ನಮ್ಮ ಕೃಷಿಗೆ ನೇರವಾಗಿ ಮೀಸಲಾಗಿಟ್ಟಿರುವಂಥದ್ದು. ಸೊ ಒಟ್ಟು ಸಾಲದ ಸುಮಾರು 46% ಕೃಷಿಗೆ ಮೀಸಲಾಗಿದೆ. ಮತ್ತು ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ, ವಾರ್ಷಿಕವಾಗಿ ಸುಮಾರು 70-90 ಕೋಟಿ ಪ್ಲಾನ್ಡ್ ಅಗ್ರಿಕಲ್ಚರ್ ಲೋನ್ ಹಂಚಿಕೆ ಆಗ್ತಾ ಇದೆ. ಇದರಲ್ಲಿ ಕೂಡ ನೀವು ಭೂ ಹಿಡುವಳಿದಾರರ ಪ್ರಕಾರ ನೋಡೋದಾದರೆ, ಹೆಚ್ಚಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಕೂಡ ಇವತ್ತು ಸಾಲವನ್ನು ಪಡೀತಾ ಇದ್ದಾರೆ. ಹಿಂದಿನ ದಿನಮಾನಗಳಲ್ಲಿ ಇವರು ಹೆಚ್ಚಾಗಿ ವ್ಯಾಪಾರಸ್ಥರು, ಲೇವಾದೇವಿದಾರರಿಂದ ಪಡೀತಾ ಇದ್ರು. ಇವತ್ತು ಅದರ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿಯಾಗಿದೆ. ಇದು ಒಟ್ಟಾರೆ ಒಂದು ಚಿತ್ರಣ, ಹೇಗೆ ಕರ್ನಾಟಕದ ರೈತರು ಎಷ್ಟು ಸಾಲವನ್ನು ಪಡೀತಾ ಇದ್ದಾರೆ ಅನ್ನುವಂಥದ್ದು. ದೊಡ್ಡ ದೊಡ್ಡ ಅಂಕಿ ಸಂಖ್ಯೆಯನ್ನ ತಾವು ಹೇಳಿದ್ರಿ, ಎಷ್ಟು ಪ್ರಮಾಣದಲ್ಲಿ ಸಾಲ ದೊರೀತಾ ಇದೆ, ಎಷ್ಟು ಜನರಿಗೆ ಇದು ದೊರಕ್ತಾ ಇದೆ ಅಂತ ಹೇಳಿ. ನಮ್ಮ ದೇಶದಲ್ಲಿ ಸಣ್ಣ ರೈತರು ಹೆಚ್ಚಾಗಿ ಇರ್ತಕ್ಕಂಥದ್ದು, ಈ ನಿಟ್ಟಿನಲ್ಲಿ ಸಣ್ಣ ರೈತರಿಗೂ ಕೂಡ ಈ ಸಾಲದ ಪ್ರಮಾಣ ದೊರೀತಾ ಇದೆಯಾ? ಬಹಳ ಉತ್ತಮವಾದಂತ ಪ್ರಶ್ನೆಯನ್ನ ಕೇಳಿದ್ದೀರಾ ಸರ್. ಯಾಕಂತಂದ್ರೆ ಸಣ್ಣ ರೈತರು, ಅತಿ ಸಣ್ಣ ರೈತರು ನಿರೀಕ್ಷಿಸಿದಷ್ಟು ಇವತ್ತು ಅವರು ಬ್ಯಾಂಕಿನ ಹಣಕಾಸು ಸೌಲಭ್ಯಗಳನ್ನ ಪಡ್ಕೊಳ್ಳೋದ್ರಲ್ಲಿ ಅಷ್ಟಾಗಿ ಯಶಸ್ಸು ಕಂಡಂಗೆ ಕಾಣೋದಿಲ್ಲ. ಆದರೆ ಹೋಲಿಕೆ ಮಾಡಿದ್ರೆ ಸ್ವಾತಂತ್ರ್ಯ ದಿನದ ಸಮಯದಲ್ಲಿ ಮತ್ತು ಇವತ್ತಿನಲ್ಲಿ ಬಹಳಷ್ಟು ಸ್ಥಿತಿ ಸುಧಾರಣೆಯಾಗಿದೆ. ಸುಮಾರು 45-50% ಸಣ್ಣ ಮತ್ತು ಅತಿ ಸಣ್ಣ ರೈತರು ಸಾಂಸ್ಥಿಕ ಮೂಲಗಳಿಂದ ಸಾಲವನ್ನು ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರು ಇವತ್ತಿಗೂ ಕೂಡ ಅನೇಕ ಲೇವಾದೇವಿದಾರರು, ವ್ಯಾಪಾರಸ್ಥರಿಂದನೂ ಕೂಡ ಮಾರುಕಟ್ಟೆ ಒಡಂಬಡಿಕೆಯೊಂದಿಗೆ ಸಾಲ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದಾರೆ. ಸಾಂಸ್ಥಿಕ ಮೂಲಗಳ ಸಾಲವನ್ನು ಪಡ್ಕೊಳ್ಬೇಕಾದ್ರೆ ಪ್ರಮುಖವಾಗಿ ನಮ್ಮ ಹಾಸನದ ರೈತರ ಮಟ್ಟಿಗೆ ಹೇಳೋದಾದರೆ, ಇವರಲ್ಲಿ ಇನ್ನೂ ಕೂಡ ಡಿಜಿಟಲ್ ಸಾಕ್ಷರತೆ ಅನ್ನುವಂಥದ್ದು ಅಷ್ಟಾಗಿ ಇನ್ನೂ ಕಂಡುಬಂದಿಲ್ಲ. ಎಲ್ಲರೂ ಆಂಡ್ರಾಯ್ಡ್ ಫೋನು, ಸ್ಮಾರ್ಟ್ ಫೋನ್ ಏನೋ ಬಳಸ್ತಾ ಇದ್ದಾರೆ, ಬೇರೆ ಕಾರಣಗಳಿಗೆ ಯೂಟ್ಯೂಬು, ಫೇಸ್ಬುಕ್ ಇತ್ಯಾದಿಗಳಿಗೆ ಬಳಸ್ತಾ ಇದ್ದಾರೆ. ಆದರೆ ಅದನ್ನು ಯಾವ ರೀತಿಯಾಗಿ ಅವರ ಒಂದು ಹಣಕಾಸು ನಿರ್ವಹಣೆಗೆ ಬೇಕಾಗಿರುವಂಥ ರೀತಿಯಲ್ಲಿ ಆ ಒಂದು ಸಾಕ್ಷರತೆ ಸ್ವಲ್ಪ ಕಡಿಮೆ ಇದೆ. ಆಮೇಲೆ ಭೂ ದಾಖಲೆಗಳು ನೀವು ಹಾಸನ ಜಿಲ್ಲೆಯಲ್ಲಿ ನೋಡಿದ್ದೆ ಆದರೆ ಎಲ್ಲವೂ ಸ್ವಲ್ಪ ಅಪೂರ್ಣವಾಗಿದೆ. ಮತ್ತು ಯಾವುದೇ ಸಾಂಸ್ಥಿಕ ಮೂಲಗಳಿಂದ ನೀವು ಸಾಲ ಸೌಲಭ್ಯಗಳನ್ನು ಪಡಿಬೇಕಾದ್ರೆ ಭೂ ದಾಖಲೆಗಳು ಬಹಳ ಪ್ರಮುಖವಾಗಿರ್ತವೆ. ಇದಲ್ಲದೆ ಬ್ಯಾಂಕ್ಗಳ ಒಂದು ಸಾಲ ಕೊಡುವಂತಹ ವಿಧಿವಿಧಾನಗಳು ಏನಿದೆ ಇಲ್ಲಿ ಸುದೀರ್ಘವಾದಂತಹ ಸಮಯವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತ ಒಂದು ರೈತರಲ್ಲಿ ಮನೆ ಮಾತಾಗಿದೆ. ಅದರ ಪ್ರಕಾರವಾಗಿ ಅವರು ಸ್ವಲ್ಪ ಈ ಸಾಂಸ್ಥಿಕ ಸಾಲಗಳನ್ನು ಪಡೆಯೋದ್ರಲ್ಲಿ ಹಿಂದೇಟ್ ಹಾಕಿದ್ದಾರೆ. ಅವರು ಸಾಧಾರಣ 24-60% ಬಡ್ಡಿ ವಿಧಿಸುವಂತಹ ಬಡ್ಡಿದಾರರ ಕಡೆಗೆ ಕೆಲವೊಮ್ಮೆ ಗಮನವನ್ನು ಕೊಡ್ತಾರೆ. ಅದೇ ಬೆಳೆ ಸಾಲಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅನುದಾನಗಳ ಆಧಾರದಲ್ಲಿ ಕೆಲವೊಮ್ಮೆ 4%-7% ಬಡ್ಡಿ ಸಿಗುವಂಥದ್ದು ಇದೆ. ಇದನ್ನು ಕೂಡ ಬಳಸ್ಕೊತಾ ಇದ್ದಾರೆ. ಒಟ್ಟಾರೆ ಹೇಳೋದಾದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಇವತ್ತು ಸಾಂಸ್ಥಿಕ ಮೂಲಗಳ ಸಾಲ ಸೌಲಭ್ಯಗಳ ಕಡೆ ಒಲವನ್ನು ತೋರಿದರೆ ದೇಶದ ಸ್ವಾತಂತ್ರ್ಯ ಸಮಯದಲ್ಲಿ ಇದ್ದಂಥ ಸ್ಥಿತಿಯನ್ನು ನೀವು ಅವಲೋಕನ ಮಾಡಿ ನೋಡಿದ್ರೆ ಸಾಕಷ್ಟು ಸುಧಾರಣೆಯಾಗಿದೆ. ಇನ್ನೂ ಸುಧಾರಿಸೋದಕ್ಕೆ ಬಹಳಷ್ಟು ಅವಕಾಶಗಳಿದ್ದಾವೆ. ಸಾಮಾನ್ಯವಾಗಿ ರೈತರಿಗೆ ಎಲ್ಲೆಲ್ಲಿ ಸಾಲ ದೊರಕುತ್ತೆ, ಯಾವ ಕಾರಣಕ್ಕಾಗಿ ದೊರಕುತ್ತೆ, ಮತ್ತೆ ಯಾವ ಸಂಸ್ಥೆಗಳು ರೈತರಿಗೆ ಸಾಲವನ್ನು ನೀಡೋದ್ರಲ್ಲಿ ಮುಂಚೂಣಿಯಲ್ಲಿದ್ದಾವೆ, ಇದರ ಬಗ್ಗೆ ತಿಳಿಸ್ಕೊಡಿ. ರೈತರುಗಳಿಗೆ ಯಾವ್ಯಾವ ಉದ್ದೇಶಕ್ಕೆ ಸಾಲ ಸಿಗುತ್ತೆ ಅಂತಾದರೆ ಉದ್ದೇಶಗಳು 3 ವಿಭಾಗವಾಗಿ ನೋಡ್ಬೋದು. ಒಂದು, ಅವರಿಗೆ ಮರುಪಾವತಿ ಅವಧಿ ಮೇಲೆ 3 ಬಗೆಯ ಸಾಲಗಳು ಸಿಗುತ್ತೆ. ಅಲ್ಪಾವಧಿ ಸಾಲ, ಮಧ್ಯಮಾವಧಿ ಸಾಲ, ದೀರ್ಘಾವಧಿ ಸಾಲ ಅಂತ. ಈ ಅಲ್ಪಾವಧಿ ಸಾಲ ಅಂತಂದರೆ ಅದು ಬೆಳೆ ಸಾಲ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಥವಾ ಕ್ರಾಪ್ ಲೋನ್ ಅಂತ ಏನು ಹೇಳ್ತೀವಿ. ಇದು ಅವರಿಗೆ ಟರ್ನ್ ಓವರ್ ಆಧಾರದ ಮೇಲೆ ರಿನಿವಲ್ ಮಾಡಿಕೊಡುವಂತ ವ್ಯವಸ್ಥೆ ಇರುತ್ತೆ. ಒಮ್ಮೆ ಮಂಜೂರು ಮಾಡಿದ್ರೆ ಅದು 3 ವರ್ಷದವರೆಗೂ ಚಾಲ್ತಿ ಇರ್ತದೆ. ಅದಕ್ಕೆ ಸರ್ಕಾರದಿಂದ ಬಡ್ಡಿಯಲ್ಲಿ ಕೂಡ ರಿಯಾಯಿತಿ ಸಿಗುವಂಥದ್ದು ಇರ್ತದೆ. ಇದಾದ ನಂತರ ಮಧ್ಯಮಾವಧಿ ಸಾಲಗಳು ಅಂತಂದ್ರೆ ಇವು ಕೃಷಿ ಭೂಮಿ ಮತ್ತು ಕೃಷಿಯಲ್ಲಿ ಸಣ್ಣ ಪುಟ್ಟ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕಾಗಲಿ ಅಥವಾ ಜಾನುವಾರುಗಳನ್ನು ಸಾಕಿ ಆ ಮುಖಾಂತರ ಉದ್ಯಮವನ್ನು ನಡೆಸಿ ಲಾಭವನ್ನು ಪಡ್ಕೊಳ್ಳೋದಕ್ಕಾಗಲಿ ಆ ಒಂದು ಸೌಲಭ್ಯ ಇರ್ತದೆ. ಅದಾದ ನಂತರ ದೀರ್ಘಾವಧಿ ಸಾಲಗಳು ಅಂತಂದರೆ ಕೃಷಿಯಲ್ಲಿ ದೀರ್ಘಮಟ್ಟದ ಸುದೀರ್ಘ ಕಾಲಾವಧಿಯ ಪರಿವರ್ತನೆಗಳನ್ನು ತರಬೇಕಾದಾಗ ಬಂಡವಾಳದ ಅವಶ್ಯಕತೆ ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ ಮತ್ತು ಇದಕ್ಕೆ ಮರುಪಾವತಿ ಅವಧಿ ಕೂಡ 5 ವರ್ಷ ಮೇಲ್ಪಟ್ಟು ಬೇಕಾಗ್ತದೆ. ಅಂತಹ ಸಾಲಗಳನ್ನು ನಾವು ದೀರ್ಘಾವಧಿ ಸಾಲ ಅಂತ ಹೇಳಿ ಕರಿತೀವಿ. ಇದು ಒಂದು ಬಗೆಯ ಸಾಲ. ಆದರೆ ಇನ್ನು ರೈತರು ಬಳಸ್ಕೊಳ್ತಕ್ಕಂಥ ಇನ್ನೊಂದು ಬಗೆಯ ಸಾಲ ಯಾವುದಪ್ಪ ಅಂತಂದರೆ ಅವರು ಯಾವ ಉದ್ದೇಶಕ್ಕಾಗಿ ಸಾಲವನ್ನು ಬಳಸ್ಕೊತಾರೆ ಅನ್ನೋದ್ರ ಮೇಲೆ ಅವುಗಳನ್ನು ವಿಂಗಡಣೆ ಮಾಡಿದ್ದೀವಿ. ಈಗ ಬೆಳೆ ಉತ್ಪಾದನೆಗಾದರೆ ಬೆಳೆ ಉತ್ಪಾದನಾ ಸಾಲ, ಕೆಲವೊಮ್ಮೆ ಜಾನುವಾರುಗಳ ಸಾಕಾಣಿಕೆ ಅಭಿವೃದ್ಧಿಗೋಸ್ಕರ ಮಾಡುವಂಥದ್ದಾದರೆ ಅದಕ್ಕೂ ಕೂಡ ಇದೆ. ಆನಂತರವಾಗಿ ನಾವು ಮಾರುಕಟ್ಟೆಗಳಲ್ಲಿ ಕೆಲವೊಮ್ಮೆ ವೈಫಲ್ಯಗಳನ್ನು ಕಂಡಾಗ ಅವರಿಗೆ ಮಾರುಕಟ್ಟೆ ಬೆಲೆಯಲ್ಲಿ ಏರುಪೇರಾದಾಗ ಮಾರಾಟ ಮಾಡೋದಕ್ಕೆ ಮನಸ್ಸಿಲ್ಲದೆ ಒಲ್ಲದ ಮನಸ್ಸಿನಿಂದ ಮಾರುಕಟ್ಟೆಗೆ ಬೆಳೆಯನ್ನು ಕೊಟ್ಟು ಹೋಗುವಂಥ ಒಂದು ಉದಾಹರಣೆಗಳನ್ನು ಕೂಡ ನೋಡಿದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಕ್ರಾಪ್ ಪ್ಲೆಡ್ಜ್ ಲೋನ್, ಬೆಳೆ ಅಡಮಾನ ಸಾಲ ಅನ್ನೋಂಥ ಒಂದು ಫೆಸಿಲಿಟಿ ಇದೆ. ಸೊ ಇದೆಲ್ಲ ಅನೇಕ ವಿವಿಧ ಬಗೆಯ ಸಾಲಗಳಿದ್ದಾವೆ. ಸೊ ಈಗ ಸಾಲ ನೀಡುವ ಸಂಸ್ಥೆಗಳು ಯಾವ್ಯಾವು ಅಂತಂದಾಗ ನಮಗೆ ಪ್ರಮುಖವಾಗಿ ಏನು ಅಂತಂದರೆ ಇಲ್ಲಿ ಒಂದು ಸಹಕಾರಿ ವಲಯ ಬರ್ತದೆ, ಎರಡನೇದು ವಾಣಿಜ್ಯ ಬ್ಯಾಂಕುಗಳು ಅಂತ ಏನು ಕರಿತೀವಿ ಅದು, ಮೂರನೇದು ಗ್ರಾಮೀಣ ಬ್ಯಾಂಕು, ಹಾಗೆ ಇನ್ನೊಂದು 4ನೇದಿದೆ. ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಬಂದಿರತಕ್ಕಂತಹ ಖಾಸಗಿ ಬ್ಯಾಂಕುಗಳು ಕೂಡ ಕೃಷಿ ಸಾಲವನ್ನು ಕೊಡ್ತಾ ಇದ್ದಾವೆ. ಕೃಷಿ ಸಾಲವನ್ನು ಒದಗಿಸಿಕೊಡುವಂಥದ್ದು ಭಾರತದ ಒಂದು ಸರ್ಕಾರದ ನೀತಿಯಲ್ಲಿ ಒಂದು ಪ್ರಮುಖ ನೀತಿ. ಅವರು ಕನಿಷ್ಠ 18% ಅಷ್ಟು ಸಾಲವನ್ನು ಕೃಷಿಗೆ ಆದ್ಯತಾ ವಲಯಕ್ಕೆ ಕೊಡಲೇಬೇಕಾಗಿರ್ತದೆ ನೀತಿ ನಿರೂಪಣೆಗಳ ಪ್ರಕಾರ. ಸೊ ಇದು ಇಷ್ಟು ಕೃಷಿ ಸಾಲ ನೀಡುವ ಸಂಸ್ಥೆಗಳಾದರೆ ಇವುಗಳಲ್ಲಿ ಪ್ರಮುಖವಾಗಿ ರೈತರುಗಳು ತಮ್ಮ ಸಾಲ ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥದ್ದು ನಾವೇನು PACS ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳ್ತೀವಿ, ಕೃಷಿ ಪತ್ತಿನ ವ್ಯವಸಾಯ ಸಹಕಾರಿ ಸಂಘಗಳು ಅಂಥೇಳಿ. ಸೊ ಅವುಗಳಿಂದ ಪಡ್ಕೊಳ್ತಾರೆ. ಮತ್ತು ದೀರ್ಘಾವಧಿ ಮಧ್ಯಮಾವಧಿ ಸಾಲಗಳಿಗೆ ಅವರು ವಾಣಿಜ್ಯ ಬ್ಯಾಂಕ್ಗಳ ಕಡೆ ಮುಖ ಮಾಡ್ತಾರೆ. ಮತ್ತು ಇನ್ನು ಕೆಲವು ಅತಿ ಸಣ್ಣ ಸಣ್ಣ ರೈತರುಗಳು ತಮ್ಮ ದಾಖಲೆ ಪತ್ರಗಳ ಕೊರತೆಯಿಂದಾಗಿ ಅವರು ಸ್ವಸಹಾಯ ಸಂಘಗಳಿರ್ಬೋದು ಅಥವಾ ಕಿರು ಹಣಕಾಸು ಸಂಸ್ಥೆಗಳಿರ್ಬೋದು ಅವುಗಳಿಂದ ಸಾಲ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದಾರೆ. ಗುರುತಿಸಬಲ್ಲವಾದಂಥ ಒಂದು ವ್ಯತ್ಯಾಸ ಏನಪ್ಪ ಅಂತಂದರೆ ಈ ಅನೇಕ ಸಾಂಸ್ಥಿಕ ಮೂಲಗಳಲ್ಲಿ ಯಾವಾಗಲೂ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಒಂದು ಸಾಲ ಕೊಡೋದಕ್ಕೆ ಇರತಕ್ಕಂಥ ಸೌಕರ್ಯಗಳು ಹೆಚ್ಚಾಗಿರುತ್ತೆ. ಅಲ್ಲಿ ನಿಮಗೆ ದೀರ್ಘಕಾಲದ ಅಭಿವೃದ್ಧಿಗಾಗಿ ನಿಮಗೆ ಒಳ್ಳೆಯ ಸಾಲ ಸೌಲಭ್ಯಗಳು ಸಿಗುತ್ತೆ. ಆದರೆ ಕಿರು ಹಣಕಾಸು ಸಂಸ್ಥೆಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಕೆಲವೊಮ್ಮೆ ಬಡ್ಡಿದರಗಳನ್ನು ಅವರು ಬೇರೆ ಸಾಂಸ್ಥಿಕ ಮೂಲಗಳಿಗೆ ಹೋಲಿಸಿದರೆ ಹೆಚ್ಚಿನ ಬಡ್ಡಿಯನ್ನು ವಿಧಿಸುವಂಥದ್ದು ಕೂಡ ಕಂಡುಬಂದಿದೆ. ಸೊ ಇದಿಷ್ಟು ಕೂಡ ನಾವು ರೈತರಿಗೆ ಯಾವ್ಯಾವ ಸಾಲ ಸಿಗ್ತದೆ, ಯಾವ್ಯಾವ ಸಂಸ್ಥೆಗಳು ಕೊಡ್ತವೆ ಅಂತಂದಾಗ ನಾವು ಉಲ್ಲೇಖ ಮಾಡ್ಬೋದಾಗಿರ್ತಕ್ಕಂಥದ್ದು. ಆರ್ಥಿಕವಾಗಿ ನಾವು ಸಬಲರಾಗಬೇಕು ಅಂತ ಹೇಳಿದ್ರೆ ಮತ್ತೆ ಆರ್ಥಿಕವಾಗಿ ಉನ್ನತಿಯನ್ನ ಸಾಧಿಸಬೇಕು ಅಂತ ಹೇಳಿದ್ರೆ ನಮಗೆ ಆರ್ಥಿಕತೆಯ ಜ್ಞಾನ ಅನ್ನುವಂಥದ್ದು ಇರಬೇಕಾಗುತ್ತೆ. ನಮ್ಮ ಕೃಷಿ ವಲಯದಲ್ಲಿ ನಾವು ನೋಡಿದಾಗ ಸಾಮಾನ್ಯವಾಗಿ ರೈತರಲ್ಲಿ ನಿಜವಾಗಿಯೂ ತಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಅವರು ತಿಳ್ಕೊಂಡಿದ್ದಾರೆ ಹೇಗೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿನ್ನೆಲೆಯಲ್ಲಿ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನೋಡಿ, ಭಾರತ ಸಮೃದ್ಧವಾದಂಥ ಕೃಷಿ, ಸಿರಿವಂತ ಕೃಷಿ. ಭಾರತದ ಕೃಷಿ ಏನೋ ಸಿರಿವಂತವಾಗಿದೆ, ಆದರೆ ಭಾರತದ ರೈತ ಕೃಷಿಕ ಇನ್ನೂ ಬಡವನಾಗೇ ಇದ್ದಾನೆ. ಯಾಕೆ ಅನ್ನುವಂಥವನ್ನು ಆಲೋಚನೆ ಮಾಡಿದಾಗ ಅನೇಕ ಕಾರಣಗಳಿರ್ಬೋದು. ಅದರಲ್ಲಿ ಇನ್ನೊಂದು ಪ್ರಮುಖ ಕಾರಣ ಹಣಕಾಸು ನಿರ್ವಹಣೆ. ನಾವು ಹೇಗೆ ಹಣಕಾಸು ನಿರ್ವಹಣೆ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಇಷ್ಟೆಲ್ಲ ಕಷ್ಟಗಳಲ್ಲೂ ಕೂಡ ಇವತ್ತು ಭಾರತ ಪ್ರಪಂಚದಲ್ಲಿ ಎರಡನೇ ಜಾಗತಿಕ ಸ್ಥಾನದಲ್ಲಿದೆ ಕೃಷಿಗೆ ಸಂಬಂಧಪಟ್ಟಂಗೆ ಚೀನಾ ಆದಮೇಲೆ. ಅದಾದರೆ ಇದ್ರ ಜೊತೆಯಲ್ಲೇ ನಾವು ನೋಡುವಂಥ ಅಂಕಿಅಂಶಗಳೇನಪ್ಪ ಅಂತಂದರೆ ಆಹಾರ ಉತ್ಪಾದನೆ 330 million tons ದಾಟಿದೆ, ಭತ್ತ 135 million tons, ಗೋಧಿ 112 million tons, ದ್ವಿದಳ ಧಾನ್ಯಗಳು 27 million tons. ಹೀಗೆ ನೀವು ಯಾವುದೇ ಆಹಾರ ಧಾನ್ಯ, ಹಣ್ಣು, ತರಕಾರಿ, ಹಾಲು ಇತ್ಯಾದಿಗಳ ಒಂದು ಉತ್ಪಾದನೆ ನೀವು ತಗೊಂಡಿದ್ದೆ, ಆದರೆ ರೈತರು ಬಹಳಷ್ಟು ಶ್ರಮಪಟ್ಟು ಈ ಸಾಧನೆಯನ್ನು ಮಾಡಿದರೆ ಇದಕ್ಕೆ ವಿಶ್ವವಿದ್ಯಾನಿಲಯಗಳು, ಸಂಶೋಧನಾ ಸಂಸ್ಥೆಗಳು ಬಹಳ ಕೊಡುಗೆಯನ್ನು ಕೊಟ್ಟಿದೆ. ಪ್ರಮುಖವಾಗಿ ನೀವು ಕೇಳಿದ ಪ್ರಶ್ನೆಗೆ ಬರೋದಾದರೆ ರೈತರು ನಿಜವಾಗಿಯೂ ತಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಎಷ್ಟು ಮಟ್ಟಿಗೆ ಜಾಗೃತರಾಗಿದ್ದಾರೆ ತಿಳ್ಕೊಂಡಿದ್ದಾರೆ. ಆರ್ಥಿಕ ಜಾಗೃತಿ ಅನ್ನುವಂಥದ್ದು ಆರಂಭ ಆಗೋದು ನಾವು ಯಾವಾಗ ನಮ್ಮ ಖರ್ಚು ವೆಚ್ಚ ಆದಾಯಗಳನ್ನು ದಾಖಲೆ ಮಾಡಿ ಇಡೋದಕ್ಕೆ ಪ್ರಾರಂಭ ಮಾಡ್ತೀವೋ ಅಲ್ಲಿಂದ ಅದು ಜಾಗೃತಿ ಅಥವಾ ಅರಿವು ಅನ್ನುವಂಥದ್ದು ಮೂಡ್ತದೆ. ಸಾಧಾರಣವಾಗಿ 90% ರೈತರು, ನಾವು ಇದುವರೆಗೂ ರೈತರೊಡನೆ ಭೇಟಿ ಮಾಡಿ ಅವ್ರ ಜೊತೆ ಒಡನಾಟ ಮಾಡಿದ್ವಿ, ಅವರಲ್ಲಿ ಅನೇಕರು ಯಾವುದೇ ದಾಖಲೆಗಳನ್ನು, ಖರ್ಚು ವೆಚ್ಚಗಳನ್ನು ಅವರು ನೋಂದಣಿ ಮಾಡಿಕೊಂಡು ಅದನ್ನೊಂದು ದಾಖಲೆ ಮಾಡಿಕೊಂಡು ಅದರ ಅವಲೋಕನ ಮಾಡೋದಾಗಲಿ ಅಧ್ಯಯನ ಮಾಡೋದಾಗಲಿ ಇಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವೊಂದು ಅಧ್ಯಯನ ಮಾಡಿರೋ ಪ್ರಕಾರ ಹಾಸನದಲ್ಲಿ ಸರ್ವೇ ಸಾಮಾನ್ಯವಾಗಿ ಪ್ರತಿ ಒಂದು ಹೆಕ್ಟೇರ್ ಜಾಗ ಹೊಂದಿರತಕ್ಕಂಥ ಒಬ್ಬ ಸಾಮಾನ್ಯ ರೈತ ಅವನು ಆಸ್ತಿ ಎಷ್ಟಪ್ಪ ಅಂತ ನೋಡಿದ್ರೆ ಎಲ್ಲ ತೂಕ ಹಾಕಿದರೆ ಹತ್ತತ್ರ ಒಂದು 60,000 rupees ಅಂತ ಹೇಳ್ತಾ, ಇದು ಒಂದು ಅಧ್ಯಯನದ ಮೂಲದ ಪ್ರಕಾರ ಎಲ್ರಿಗೂ ಅದು ಅನ್ವಯಿಸದಲ್ಲೇ ಇರಬಹುದು. ಆದರೆ ಹೊಣೆಗಾರಿಕೆಗಳು, ಸಾಲಗಳು ಸರಾಸರಿ ಅಂತ ನೋಡಿದ್ರೆ ಒಂದು 55,000 rupees ಬರಬಹುದು. ಆದರೆ ಇದರ ನಿವ್ವಳ ಮೌಲ್ಯ ಕೇವಲ 5,000 ಆಗುತ್ತೆ. ನಾವು ಸಾಲ ಮತ್ತು ನಿವ್ವಳ ಮೌಲ್ಯದ ಅನುಪಾತವನ್ನು ಮಾಡಿ ನೋಡಿದ್ರೆ 1 rupee ನಿವ್ವಳ ಮೌಲ್ಯಕ್ಕೆ 11 rupees ಸಾಲ ಕಾಣಿಸ್ತದೆ. ಇದು ಅಷ್ಟೊಂದು ಉತ್ತೇಜನಕಾರಿ ಬೆಳವಣಿಗೆ ಏನೂ ಅಲ್ಲ. ನಿಜ ಹೇಳಬೇಕು ಅಂದರೆ ಇದೊಂದು ಅಪಾಯಕಾರಿ ಸೂಚ್ಯಾಂಕನೇ ಹೌದು. ಸೊ ಇದು ನಮ್ಮ ರೈತರ ಇಂದಿನ ಆರ್ಥಿಕ ಸ್ಥಿತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಕೃಷಿಯಲ್ಲಿ ಈ ಹೈನುಗಾರಿಕೆ ಮತ್ತೆ ಕೋಳಿ ಸಾಕಾಣಿಕೆ, ಮೀನುಗಾರಿಕೆ ಅನ್ನುವಂಥದ್ದು ಇರುತ್ತಲ್ಲ, ಇದು ಬಹಳ ಮುಖ್ಯವಾದಂತಹ ಒಂದು ಅಂಶವನ್ನ, ಮಹತ್ವವನ್ನ ಹೊಂದಿದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಇವು ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ಕೃಷಿಕರಿಗೆ ಅನುಕೂಲವನ್ನ ಉಂಟು ಮಾಡುತ್ತಾ ಹೇಗೆ? ಈಗ ಕೇವಲ ಕೃಷಿಯನ್ನ ಅವಲಂಬಿಸಿಕೊಂಡಿದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಸಾಲ ಮತ್ತೆ ನಿವ್ವಳ ಮೌಲ್ಯದ ಅನುಪಾತ ಕಳವಳಕಾರಿಯಾಗಿದೆ ಅಂತ ಹೇಳಿದ್ನಲ್ಲ. ಸೊ ಈ ಕಳವಳವನ್ನು ನಾವು ಕಿಂಚಿತ್ತು ಕಡಿಮೆ ಮಾಡಿ ಆರ್ಥಿಕ ಸ್ವಾವಲಂಬನೆಯನ್ನು ಮೂಡಿಸಬೇಕಾದ್ರೆ ಖಂಡಿತವಾಗಿಯೂ ನಾವು ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ ಈ ಥರ ಉಪಕಸುಬುಗಳ ಕಡೆ ನಾವು ಒಲವನ್ನು ಕೊಡಲೇಬೇಕಾಗಿದೆ. ಹೈನುಗಾರಿಕೆ ಮಾಡತಕ್ಕಂಥ ರೈತರುಗಳು ಒಂದು ಅಧ್ಯಯನದ ಪ್ರಕಾರ 5 years $400,000-$1,000,000 ನಿವ್ವಳ ಮೌಲ್ಯವನ್ನು ಗಳಿಸ್ಬೋದು. ಅದೇ ರೀತಿ ಅವರಿಗೆ ಬೇಕಾಗಿರ್ತಕ್ಕಂಥ ಸೂಕ್ತ ಜಾನುವಾರು ಆರೈಕೆ ಮತ್ತು ನಿರ್ವಹಣೆ ಬಹಳ ಅಗತ್ಯವಾಗಿರ್ತದೆ. ಕೋಳಿ ಸಾಕಾಣಿಕೆ ವಿಚಾರದಲ್ಲಿ ಬಂದರೆ ಇವತ್ತು ಕೋಳಿ ಸಾಕಾಣಿಕೆ ಅತ್ಯುತ್ತಮ ಲಾಭದಾಯಕವಾದಂಥ ಒಂದು ಉದ್ಯಮ ಆಗಿದೆ. ಆದರೆ ಒಂದು ಎಚ್ಚರ ಏನಪ್ಪ ಅಂತಂದರೆ ಸಣ್ಣ ಘಟಕಗಳು ಅಷ್ಟೊಂದು ಲಾಭದಾಯಕವಾಗಿಲ್ಲ. ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಿರೋಂತಾದರೆ, ಉತ್ತಮ ಪ್ರಮಾಣದಲ್ಲಿ ಮಾಡೋದಾದರೆ ಮಾತ್ರ ಇದು ಲಾಭದಾಯಕ ಅಂತ ಕಂಡುಬಂದಿದೆ. ಯಾಕಪ್ಪ ಅಂತಂದರೆ ರೋಗಗಳು, ಮೇವಿನ ವೆಚ್ಚ ಇತ್ಯಾದಿ ಈ ಕೋಳಿ ಸಾಕಾಣಿಕೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಚಾಲೆಂಜ್ ಅಂತಂತಂದರೆ ತಪ್ಪಾಗಲಾರ್ದು. ಅದೇ ರೀತಿ ಮೀನುಗಾರಿಕೆಯಲ್ಲಿ ಬಂಡವಾಳದ ಅವಶ್ಯಕತೆ ಬಹಳಷ್ಟು ಇರ್ತದೆ. ಅಲ್ಲಿ ಆದಾಯ ಅನ್ನುವಂಥದ್ದು ಮಾರುಕಟ್ಟೆ ಬೆಲೆ ಮೇಲೆ ಅವಲಂಬಿಸಿರ್ತದೆ. ಮೀನಿಗೆ ಮಾರುಕಟ್ಟೆ ಬೆಲೆ ಸ್ಥಿರವಾಗಿರೋ ಹಾಗಾಗಿ ಇಲ್ಲಿ ಆದಾಯನ ನಾವು ನಿರೀಕ್ಷೆ ಮಾಡ್ಬೋದು. ಆದರೆ ಇಲ್ಲಿ ಚಾಲೆಂಜ್ ಏನಪ್ಪ ಅಂತಂದರೆ ಸರಿಯಾದ ಹೂಡಿಕೆ ಮಾಡುವಂಥದ್ದು ಮತ್ತು ಮೀನು ಮರಿಗಳಿಗೆ ವಿಮೆ ಮಾಡಿಸಿ ಅವುಗಳಿಗೆ ಒಂದು ನಷ್ಟ ಆದಾಗ ಆ ನಷ್ಟ ಪರಿಹಾರ ಭರಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ. ಸಾಮಾನ್ಯವಾಗಿ ರೈತರು ಬಹುತೇಕ ಜನರನ್ನ ನಾವು ನೋಡ್ತೇವೆ ಸಾಲದ ಸುಳಿಯಲ್ಲಿ ಅವರು ಸಿಲುಕಿರ್ತಾರೆ. ಅದಕ್ಕೆ ನೀವು ಹೇಳಿದಂತ ಕೆಲವೊಂದು ಕಾರಣಗಳ ಜೊತೆಗೆ ಬೇರೆ ಬೇರೆ ಕಾರಣಗಳು ಕೂಡ ಇರುತ್ತೆ. ಈ ಸಾಲದ ಸುಳಿಯಲ್ಲಿ ಸಿಲುಕ್ತಕ್ಕಂಥದ್ದನ್ನ ಹೇಗೆ ತಪ್ಪಿಸಬಹುದು ಅಂತೀರಿ ಸರ್? ಯಾವುದೇ ಸಾಲವನ್ನು ನಾವು ಪಡ್ಕೊಳ್ಬೇಕಾದ್ರೆ ಕೆಲವೊಮ್ಮೆ ನಾವೇ ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಸಾಲವನ್ನ ನಾನು ಪಡ್ಕೊಳ್ತೀನಿ ಅಂತಂದ್ರೆ ನನಗೆ 5 ಗುಣ ಲಕ್ಷಣಗಳನ್ನ ನಾನು ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಮೊದಲನೇದು ನನ್ನ ಚಾರಿತ್ರ್ಯ. ನಾನು ನನ್ನ ಹಿಂದಿನ ಸಾಲಗಳನ್ನು ತೆಗೆದುಕೊಂಡು ಅವುಗಳನ್ನು ಮರುಪಾವತಿ ಮಾಡಿದ್ದೇನೆಯೇ ಇಲ್ವೇ, ಸಾಲವನ್ನು ಸದುಪಯೋಗ ಮಾಡಿಕೊಂಡಿದ್ದೇನೆ ಅಥವಾ ಯಾವ ಉದ್ದೇಶಕ್ಕಾಗಿ ಸಾಲ ಪಡ್ಕೊಂಡಿದ್ದೀನಲ್ಲೋ ಅದಕ್ಕಾಗಿಯೇ ಬಳಸಿದ್ದೇನೆ ಅನ್ನುವಂಥದ್ದನ್ನು ನೋಡ್ಕೋಬೇಕು. ಆಮೇಲೆ ಎರಡನೇ ವಿಚಾರ ಅಂದರೆ ಕ್ಷಮತೆ. ಯಾಕಂತಂದರೆ ಎಲ್ಲ ಸಾಲವನ್ನು ನಾನು ತೆಗೆದುಕೊಂಡು ಅವುಗಳನ್ನು ಬಳಕೆ ಮಾಡಿ ಅವುಗಳಿಂದ ಆದಾಯ ತೆಗೆಯುವಂತಹ ಒಂದು ಕ್ಷಮತೆ, ನಾಲೆಡ್ಜು, ಕೆಪ್ಯಾಸಿಟಿ ಅನ್ನುವಂಥದ್ದು ನನ್ನಲ್ಲಿದೆಯಾ ಅನ್ನೋದನ್ನು ನಾನು ಪರೀಕ್ಷೆ ಮಾಡ್ಕೋಬೇಕು. ಅದಾದ ನಂತರ ಬಂಡವಾಳ. ಬಂಡವಾಳ ಇಲ್ಲದೆ ಇರೋದಕ್ಕೆ ಅಲ್ವಾ ಸಾಲ ಮಾಡೋದು ಅನ್ನುವಂಥ ಪ್ರಶ್ನೆ ಬರಬಹುದು. ಆದರೆ ಒಂದು ಮೂಲ ಬಂಡವಾಳ ಅನ್ನುವಂಥದ್ದೊಂದು ಯಾವತ್ತಿಗೂ ಬೇಕಾಗತ್ತೆ ಯಾವುದೇ ಉದ್ಯಮಕ್ಕೆ. ಇದೆಲ್ಲರ ಜೊತೆಗೆ ನಮಗೆ ಬೇಕಾಗಿರುವಂಥದ್ದು ರೈತ ಆಗಲಿ ಪ್ರಜೆ ಆಗಲಿ ಅದೊಂದು ಸಾಮಾನ್ಯ ಜ್ಞಾನ ಅನ್ನುವಂಥದ್ದು. ಇದಿಷ್ಟು ನಾವು ಮೊದಲು ಹೊರಗೆ ಹಚ್ಚಿ ನೋಡಬೇಕು, ಆ ನಂತರ ನಾವು ಸಾಲ ತಗೊಳ್ಳೋದಕ್ಕೆ ಯೋಗ್ಯರ ಅನ್ನುವಂಥದ್ದನ್ನು ನಾವು ಪರಿಗಣಿಸ್ಕೋಬೇಕು. ಇದನ್ನು ನಾವು ಮಾಡಿಕೊಂಡ್ರೆ ಬಹುಶಃ ಎಷ್ಟೋ ಸಾಮಾಜಿಕ ಆರ್ಥಿಕ ಸಂಕಷ್ಟಗಳನ್ನು ನಾವು ಎದುರಿಸ್ಬೋದು. ಇದರ ಜೊತೆಯಲ್ಲಿ ಸರ್ಕಾರದ ಒಂದು ಸ್ಕೀಮ್ಗಳು, ಪ್ರೋಗ್ರಾಮ್ಗಳು ಏನು ಲಭ್ಯ ಆಗಿದ್ದಾವೆ ಅವುಗಳನ್ನು ನಾವು ತುಂಬ ಚೆನ್ನಾಗಿ ಬಳಸ್ಕೋಬೇಕಾಗತ್ತೆ. ಮೊದಲನೇದು ಏನಪ್ಪಾ ಅಂತಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್. ಇದನ್ನು ನಾವು ಕೇವಲ ಕೃಷಿಗೆ ಸಂಬಂಧಪಟ್ಟಂಗೆ ಮಾತ್ರ ಬಳಸಬೇಕು. ಇದನ್ನು ನಾವು ಕನ್ಸಂಪ್ಷನ್ ಲೋನ್ ಥರ ಬಳಸ್ಕೋಬಾರ್ದು. ಅಂತಂದರೆ ಮನೇಲಿ ಯಾವುದೋ ಒಂದು ಅವಶ್ಯಕತೆ ಇದೆ ಅಂದಾಗ ಕ್ರೆಡಿಟ್ ಕಾರ್ಡ್ನಿಂದ ನಾವು ಹಣವನ್ನು ಪಡ್ಕೊಂಡು ಆ ಒಂದು ಖರ್ಚುಗಳಿಗೆ ಹಣವನ್ನು ತಿರುಗಿಸುವಂಥ ಕೆಲಸ ಮಾಡಬಾರ್ದು. ಆನಂತರ ಏನಾಗಿದೆ, ಇತ್ತೀಚಿನ ದಿನಗಳಲ್ಲಿ ಸಾಲವನ್ನು ಸರಿಯಾಗಿ ಮರುಪಾವತಿ ಮಾಡದೆ ವಿಳಂಬ ಮಾಡಿಕೊಂಡು ಆ ಒಂದು ಕ್ರೆಡಿಟ್ ಸಾಲದ ಮೌಲ್ಯಮಾಪನದ ಮೆಜರ್ಮೆಂಟು ಏನಾಗ್ತಾ ಇದೆ, ಕಡಿಮೆ ಬರ್ತಾ ಇದೆ, ಸಿಬಿಲ್ ಸ್ಕೋರ್ ಅಂತ ಎಲ್ಲ ಹೇಳ್ತಾರೆ. ಅದರ ರೀತಿಯಲ್ಲಿ ಈಗ ನಷ್ಟ ಅಂತಂದಾಗ ಯಾವುದೇ ಉದ್ಯಮಕ್ಕೂ ಹೊರತೇನಲ್ಲ, ನಷ್ಟ ಅನ್ನುವಂಥದ್ದು ಪ್ರತಿಯೊಂದು ಉದ್ಯಮದಲ್ಲೂ ಇರುವಂಥದ್ದು. ಗಂಡಾಂತರ ಅನ್ನುವಂಥದ್ದು, ಅನಿಶ್ಚಿತತೆ ಅನ್ನುವಂಥದ್ದು ಕೃಷಿಯಲ್ಲೂ ಕೂಡ ಇದೆ. ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಹೇಳೋದಾದರೆ ಇನ್ನೂ ಒಂದು ಹಂತ ಹೆಚ್ಚಾಗೇ ಇದೆ. ಸೊ ಇದನ್ನೆಲ್ಲ ಗಮನಿಸಿಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳು ತಂದಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಬೆಳೆ ವಿಮೆ ಇರ್ಬೋದು, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇರ್ಬೋದು, ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆ ಇರ್ಬೋದು. ಹೀಗೆ ಈ ವಿಮೆಗಳ ಕಡೆ ನಾವು ಮುಖ ಮಾಡಬೇಕೇ ಹೊರತು ವಿಮುಖರಾಗಬಾರ್ದು. ಇವುಗಳನ್ನು ನಾವು ಹೆಚ್ಚಾಗಿ ಬಳಸ್ಕೋಬೇಕು. ಇದೆಲ್ಲದಕ್ಕೂ ನಾವು ಮುಖ್ಯ ಏನಪ್ಪ ಅಂತಂದರೆ ನಾವು ನಮ್ಮ ಕೃಷಿ ಅಧಿಕಾರಿಗಳು ಮತ್ತು ಸೇವಾ ಸಂಸ್ಥೆಗಳೊಂದಿಗೆ ಒಡನಾಟ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗಿದೆ. ಇದನ್ನೆಲ್ಲವನ್ನು ಮಾಡಿದ್ದೇ ಆದರೆ, ಸಾಲವನ್ನು ಸದುದ್ದೇಶಕ್ಕೆ ಬಳಸಿದ್ದೇ ಆದರೆ ರೈತರು ಸಾಲದ ಸುಳಿಯಲ್ಲಿ ಸಿಲುಕೋದನ್ನು ಖಂಡಿತ ತಪ್ಪಿಸಬಹುದು. ಸರ್ಕಾರ ನಮ್ಮ ಕೃಷಿಕರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನ ಇವತ್ತು ಜಾರಿಗೊಳಿಸಿದೆ, ಅನೇಕ ಕಾರ್ಯಕ್ರಮಗಳು ಕೂಡ ಇದ್ದಾವೆ. ಈ ನಿಟ್ಟಿನಲ್ಲಿ ಇವುಗಳನ್ನ ನಾವು ಬಳಕೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಡಿಜಿಟಲ್ ಅಂತ ಹೇಳಿ ಏನ್ ಕರಿತೀವೋ ಅದಕ್ಕೆ ಒಳಗಾಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ರೈತರು ಬಳಸಬೇಕಾದಂತಹ ಡಿಜಿಟಲ್ ಪರಿಕರಗಳು ಅಥವಾ ಯೋಜನೆಗಳು ಯಾವ್ಯಾವಿದ್ದಾವೆ? ಮೊಟ್ಟ ಮೊದಲನೇದಾಗಿ ನಾವು ಈ ಕೃಷಿ ಇಲಾಖೆಯಲ್ಲಿ ಫ್ರೂಟ್ಸ್ ಅನ್ನುವಂಥ ಒಂದು ಪೋರ್ಟಲ್ ಇದೆ, ವೆಬ್ಸೈಟ್ ಇದೆ. ಫ್ರೂಟ್ಸ್ ಅಂದರೆ ಏನಪ್ಪ ಅಂತಂದರೆ ಫಾರ್ಮರ್ ರಿಜಿಸ್ಟ್ರೇಷನ್, ಯೂನಿಫಿಕೇಶನ್ ಆಫ್ ಬೆನಿಫಿಷರೀಸ್, ಇನ್ಫಾರ್ಮೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂಥೇಳಿ. ಇದನ್ನು ಅವರು ಯಾಕೆ ಅಭಿವೃದ್ಧಿಪಡಿಸಿದ್ದಾರೆ ಅಂತಂದರೆ, ಯಾವುದೇ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ನೇರ ಬೆನಿಫಿಟ್ ಏನಿದೆ ಅದನ್ನು ವರ್ಗಾವಣೆ ಮಾಡಬೇಕಾದ್ರೆ ಇದು ಬಹಳ ಮುಖ್ಯ ಆಗುತ್ತೆ. ಇದರ ಜೊತೆಯಲ್ಲಿ ಇನ್ನೊಂದಿದೆ, ಇ KYC ಅಂತ ಬಂದ್ಬಿಟ್ಟು. ಈ KYC ದಾಖಲೆಗಳನ್ನು ರೈತರು ಮಾಡಿಸ್ಕೋಬೇಕಾಗತ್ತೆ. ಇವೆರಡನ್ನ ಮಾಡಿದ್ದೇ ಆದರೆ ಅವರು ಸರ್ಕಾರದಿಂದ ಬರ್ತಕ್ಕಂಥ ಪ್ರೋತ್ಸಾಹಧನ ಸಬ್ಸಿಡಿಗಳಿಗೆ ಅವರಿಗೆ ಸರಾಗವಾದಂಥ ಒಂದು ಅವಕಾಶ ಸಿಗುತ್ತೆ. ಇದಕ್ಕಾಗಿ ಅವರು ಆಧಾರ್ ಮತ್ತು ಭೂ ದಾಖಲೆಗಳನ್ನು ಅವರ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡ್ಕೋಬೇಕಾಗತ್ತೆ. ಇದಾದ ನಂತರ ಇನ್ನೊಂದು ಪ್ರಮುಖ ಡಿಜಿಟಲ್ ಪರಿಕರ ಅಂತಂದರೆ ಭೂಮಿ ಪೋರ್ಟಲ್. ಇದರಲ್ಲಿ ಭೂ ಮಾಲೀಕತ್ವವನ್ನು ನಿಯಮಿತವಾಗಿ ನವೀಕರಿಸ್ಕೋತಾ ಇರಬೇಕಾಗತ್ತೆ. ಇದಾದ ನಂತರ ಮತ್ತೊಂದು ಇತ್ತೀಚಿನ ದಿನಗಳಲ್ಲಿ ರೈತರ ಅನುಕೂಲಕ್ಕೆ ಬಂದಿರುವಂಥದ್ದು ಇವಾಗೆಲ್ಲ ಆಪ್ ಅಪ್ಲಿಕೇಶನ್ಸ್ನ ಒಂದು ಸಮಯ. KCC ಆ್ಯಪ್ ಕೂಡ ಬಂದಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಆ್ಯಪ್ ಅಂಥೇಳಿ. ಈ ಆ್ಯಪಲ್ಲಿ ಅವರು ಪಡೆದಿರ್ತಕ್ಕಂಥ ಸಾಲ, ಅವರು ಹೇಗೆ ಮರುಪಾವತಿ ಮಾಡಿದ್ದಾರೆ, ಎಷ್ಟು ಬಡ್ಡಿ ಕಟ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ಅವರು ನಿರ್ವಹಣೆ ಮಾಡ್ಬೋದು, ಟ್ರ್ಯಾಕ್ ಮಾಡ್ಬೋದು. ಇದಾದ ನಂತರ ಮತ್ತೊಂದು ಉತ್ತಮವಾದಂಥ ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ ಅಂತಂದರೆ, ರೈತ ಉತ್ಪಾದಕ ಸಂಘಗಳು ಅಥವಾ ಸಂಸ್ಥೆಗಳು FPOs ಅಂತ ಏನು ಹೇಳ್ತೀವಿ, ಇವುಗಳ ಮುಖಾಂತರ ಅವರು ಮಾರುಕಟ್ಟೆಗಳೊಂದಿಗೆ ವ್ಯವಹಾರಗಳನ್ನು ಮಾಡಿದ್ದೇ ಆದರೆ, ಒಳ ಹೂಡಿಕೆಗಳನ್ನು ಖರೀದಿ ಮಾಡುವಾಗಲಿ ಅಥವಾ ಉತ್ಪನ್ನಗಳನ್ನು ಮಾರಾಟ ಮಾಡುವಾಗಲಿ ಅವರಿಗೆ ಇಲ್ಲಿ ಚೌಕಾಶಿ ಶಕ್ತಿ ಅದನ್ನು ಅವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲದೆ ಉತ್ಪಾದನಾ ವೆಚ್ಚದಲ್ಲೂ ಕೂಡ ಗಣನೀಯವಾಗಿ ಅದನ್ನು ಕಡಿಮೆ ಮಾಡಬಹುದು. ಇವತ್ತಿನ ಕೃಷಿಯಲ್ಲಿ ಲಾಭದಾಯಕ ಅಂತಂತಂದರೆ ಖರ್ಚು ಕಡಿಮೆ ಮಾಡೋದು ಬಹಳ ಪ್ರಮುಖ ಅಂಶವಾಗಿದೆ. ಇದಲ್ಲದೆ ಮತ್ತೊಂದು ಸರ್ಕಾರದ ಯೋಜನೆ, ಕೇಂದ್ರ ಸರ್ಕಾರದ ಯೋಜನೆ ಅಂತಂದರೆ PM-Kisan. PM-Kisan ಯೋಜನೆಯಲ್ಲಿ ಎಲ್ರಿಗೂ ಗೊತ್ತಿರುವಂಥದ್ದೇ, ಎಲ್ಲರೂ ಇದರ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ. ಮೊದಲು ಸಣ್ಣ ಅತಿ ಸಣ್ಣ ರೈತರಿಗೆ ಜಾರಿಗೊಳಿಸಿದ್ದಂಥ ಸರ್ಕಾರ ತದನಂತರ ಕೆಲವು ನಿರ್ಬಂಧಗಳನ್ನು ಇಟ್ಟು ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಯಾರು ಸ್ಥಿತಿವಂತರಾಗಿದ್ದಾರೆ, ಸಿರಿವಂತರಾಗಿದ್ದಾರೆ ಅಂಥವ್ರನ್ನ ಬಿಟ್ಟು ಇನ್ನೆಲ್ಲ ರೈತರುಗಳಿಗೆ ಇದನ್ನು ಅನ್ವಯ ಮಾಡಿದ್ದಾರೆ. ವಾರ್ಷಿಕ 6,000 ರೂಪಾಯಿನಷ್ಟು ಧನ ಸಹಾಯವನ್ನು ಅವರು ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ 3 ಕಂತುಗಳಲ್ಲಿ 2,000, 2,000, 2,000, 3 ಕಂತುಗಳಲ್ಲಿ ಕೊಡ್ತಾ ಇದ್ದಾರೆ. ಈಗಾಗಲೇ 19 ಕಂತುಗಳನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. 20ನೇ ಕಂತು ಜೂನ್ಗೆ ಬಿಡುಗಡೆ ಮಾಡಬೇಕಿತ್ತು, ಸದ್ಯದಲ್ಲಿ ಅದು ಆಗುತ್ತೆ. ಸೊ ಇವಿಷ್ಟು ನಾವೇನು ಸರ್ಕಾರದಿಂದ ಪಡ್ಕೊಂಡಿರ್ತಕ್ಕಂಥ ಅನೇಕ ಯೋಜನೆಗಳನ್ನು ನಮ್ಮ ರೈತರ ಹಣಕಾಸು ನಿರ್ವಹಣೆಗಾಗಿ ಬಹಳಷ್ಟು ಸಹಾಯಕಾರಿಯಾಗಿರುವಂಥ ಅಂಶಗಳು. ಕಡೆಯದಾಗಿ ನಮ್ಮ ರೈತರು ಆರ್ಥಿಕ ಸಬಲೀಕರಣವನ್ನು ಹೊಂದಬೇಕು ಅಂತ ಹೇಳಿದ್ರೆ ಆರ್ಥಿಕವಾಗಿ ಅವ್ರಿಗೆ ಯಾವುದೇ ತರಹದ ಸಮಸ್ಯೆಗಳು ಆಗಬಾರದು, ಮತ್ತೆ ಆರ್ಥಿಕವಾಗಿ ಅವ್ರಿಗೆ ತುಂಬಾ ಹಿಂಸೆ ಆಗಬಾರದು ಅಂತ ಅಂದಾಗ ಈ ಒಂದು ವಿಷವರ್ತುಲ ಅಂತ ಹೇಳಿ ನಾವೇನ್ ಕರಿತೀವೋ ಇದನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಮತ್ತೆ ಕೃಷಿಕರ ಮಟ್ಟದಲ್ಲಿ ಏನನ್ನ ಮಾಡಿದ್ರೆ ಸಾಧನೆಯನ್ನ ಮಾಡಬಹುದು ಅಂತೀರಿ? ಸರ್ಕಾರದ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಈಗಾಗಲೇ ಜಾರಿಗೆ ತಂದಿದ್ದಾರೆ. ಕೆಲವೊಂದೆಲ್ಲ ನಾನು ಈಗಾಗಲೇ ಉಲ್ಲೇಖ ಕೂಡ ಮಾಡಿದೆ. ವಿಮಾ ಯೋಜನೆ ಇರ್ಬೋದು, PM-Kisan ಇರ್ಬೋದು, EKYC, ರಾಜ್ಯ ಸರ್ಕಾರದ ಯೋಜನೆಗಳು, ಕೃಷಿ ಸಿರಿ ಇತ್ಯಾದಿ ಕಾರ್ಯಕ್ರಮಗಳಿದ್ದಾವೆ. ಇದ್ರ ಜೊತೆಗೆ ಮುಂದಿನ ದಾರಿ ಹೇಗಿರಬೇಕು ಅಂತಂತಂದರೆ, ನಾವು ಜಿಲ್ಲಾ ಮಟ್ಟದಲ್ಲಿ ಯಾವ ಸಾಲವನ್ನು ಯಾವ ರೈತ ಎಷ್ಟು ಮಟ್ಟಿಗೆ ಪಡ್ಕೊಂಡಿದ್ದಾರೆ ಅನ್ನುವಂಥ ದತ್ತಾಂಶವನ್ನು ನಮಗೆ ಖಚಿತವಾಗಿ ಸಂಶೋಧನೆಗೆ ಲಭ್ಯವಾಗಿರೋ ಥರ ಆ ಒಂದು ದತ್ತಾಂಶವನ್ನು ನಮಗೆ ಪಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಬೇಕು. ಆ ನಂತರ ರೈತರಿಗೆ ಸಾಕ್ಷರತಾ ಕಾರ್ಯಕ್ರಮಗಳನ್ನು ಕೊಡಬೇಕು. ಹಣಕಾಸು ಸಾಕ್ಷರತೆ ಅನ್ನುವಂಥದ್ದು ಕೊರತೆಯಾಗಿ ಕಂಡುಬಂದಿದೆ. ಈ ಹಣಕಾಸು ಸಾಕ್ಷರತೆಯನ್ನು ನಾವು ಖಂಡಿತವಾಗಿಯೂ ಹಳ್ಳಿ ಹಳ್ಳಿಗೂ ಪ್ರತಿಯೊಬ್ಬ ರೈತರಿಗೂ ನಾವು ವಿಸ್ತರಿಸಬೇಕು. ಅದಾದ ನಂತರ ರೈತರುಗಳಿಗೆ ಇವತ್ತು ಮೂಲಭೂತ ಸೌಕರ್ಯ ಕೃಷಿಯಲ್ಲಿ ಅವುಗಳನ್ನು ಹೆಚ್ಚು ಮಾಡಬೇಕು, ಅಭಿವೃದ್ಧಿಪಡಿಸಬೇಕು ಅಂತಾದರೆ ಅವಧಿ ಸಾಲಗಳನ್ನು ಹೆಚ್ಚು ಹೆಚ್ಚು ಕೊಡುವಂತಾಗಬೇಕು, ಅವುಗಳಿಗೆ ಪ್ರೋತ್ಸಾಹ ಕೊಡಬೇಕು. ಈ ಕೊಡ್ತಾ ಇಲ್ಲ ಅಂತ ಅಲ್ಲ, ಕೊಡ್ತಾ ಇದ್ದಾರೆ. ಇದನ್ನು ಇನ್ನಷ್ಟು ಹೆಚ್ಚು ಮಾಡಬೇಕು ಅನ್ನುವಂಥದ್ದು ನಮ್ಮ ಒಂದು ಅನಿಸಿಕೆ. ರೈತರ ಮಟ್ಟದಲ್ಲಿ ಏನು ಮಾಡಬೇಕು? ರೈತರ ಮಟ್ಟದಲ್ಲಿ ಸರಳವಾಗಿರ್ತಕ್ಕಂಥ ಒಂದು ಪುಸ್ತಕವನ್ನು ನಿರ್ವಹಣೆ ಮಾಡಿಕೊಂಡು ಖರ್ಚು ವೆಚ್ಚ ಆದಾಯಗಳನ್ನು ಅದರಲ್ಲಿ ದಾಖಲಿಸಿಕೊಂಡು ಅವರು ಪ್ರತಿ ಬೆಳೆಗೆ ಅಥವಾ ಪ್ರತಿ ಒಂದು ವರ್ಷಕ್ಕೆ ಅವರ ಒಂದು ಅವಲೋಕನವನ್ನು ಮಾಡಿಕೊಂಡ್ರೆ ಅವರಿಗೆ ಅವರ ಒಂದು ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಅರಿವು ಬರುತ್ತೆ. ಎರಡನೇದಾಗಿ, ರೈತರು ಅನಾದಿ ಕಾಲದಿಂದನೂ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ವೈವಿಧ್ಯಮಯ ಕೃಷಿ ಆವಾಗಲೂ ಇತ್ತು, ಈಗೇನಾಗ್ತಾ ಇದೆ, ಇತ್ತೀಚೆಗೆ ಏಕ ಬೆಳೆ ಕೃಷಿ ಅಥವಾ ಮಾನೋ ಕ್ರಾಪ್ ಅನ್ನೋಂಥ ಕಡೆ ರೈತರು ತಿರುಗ್ತಾ ಇದ್ದಾರೆ. ಒಂದೇ ಬೆಳೆ ಒಂದೇ ಉದ್ಯಮ, ಅದರಲ್ಲೇ ಸ್ಪೆಷಲೈಸೇಷನ್ ಅನ್ನೋಂಥದ್ದು. ಸೊ ಇದು ಕೆಲವೊಮ್ಮೆ ಏನಾಗುತ್ತೆ, ಅಷ್ಟು ನಮಗೆ ಕೈ ಹಿಡಿಯೋದಿಲ್ಲ. ಹಾಗಾಗಿ ವೈವಿಧ್ಯಮಯ ಉದ್ಯಮಗಳನ್ನು ರೈತರುಗಳು ತೊಡಗಿಸ್ಕೋಬೇಕು. ಹೈನುಗಾರಿಕೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು ಇತ್ಯಾದಿ. ಮತ್ತು ಬಹಳ ಮುಖ್ಯವಾಗಿ ಸಾಲ ಮನ್ನಾ ಅನ್ನುವಂಥ ಒಂದು ಕಾರ್ಯಕ್ರಮಕ್ಕೆ ಜೋತು ಬಿದ್ದು ಅದರನ್ನು ನಿರೀಕ್ಷೆ ಮಾಡೋ ಬದಲು ಪಡೆದುಕೊಂಡಂಥ ಸಾಲವನ್ನು ಸರಿಯಾಗಿ ಬಳಸಿ ಅವುಗಳನ್ನು ಮರುಪಾವತಿ ಮಾಡಿ ಸುಭದ್ರ ಹಣಕಾಸು ಪರಿಸ್ಥಿತಿ ತಮಗೂ ಮತ್ತು ಇಡೀ ವ್ಯವಸ್ಥೆಗೂ ನಿರ್ಮಾಣ ಮಾಡಿದ್ದೇ ಆದಲ್ಲಿ ಬಹುಶಃ ಏನು ಈ ವಿಷ ವರ್ತುಲ ಚಕ್ರ, ಸಾಲದ ಚಕ್ರ ಏನಿದೆ, ಇದನ್ನು ನಾವು ಒಟ್ಟಾರೆಯಾಗಿ ನಿರ್ವಹಣೆ ಮಾಡ್ಬೋದು. ಕಟ್ಟಕಡೆಯದಾಗಿ ರೈತರುಗಳಿಗೊಂದು ಕಿವಿ ಮಾತು ಹೇಳೋದೇನಪ್ಪ ಅಂತಂದರೆ, ನೀವು ಹೊಲಗಳಲ್ಲಿ ಬೀಜಗಳನ್ನು ಬಿತ್ತೋದು ಎಷ್ಟು ಮುಖ್ಯವೋ ಹಾಗೆ ನಿಮ್ಮ ಹಣಕಾಸು ವ್ಯವಹಾರಗಳಲ್ಲಿ ಖರ್ಚು ವೆಚ್ಚಗಳನ್ನು ನಿರ್ವಹಿಸೋದು ಕೂಡ ಅಷ್ಟೇ ಮುಖ್ಯ. ದಯಮಾಡಿ ಎಲ್ಲ ರೈತರುಗಳು ನಿಮ್ಮ ಖರ್ಚು ವೆಚ್ಚ ಆದಾಯವನ್ನು ಯೋಚಿಸಿ ಯೋಜಿಸಿ ಮತ್ತು ಅವುಗಳನ್ನು ನಿರ್ವಹಣೆ ಮಾಡಿ ನಿಮ್ಮ ಆದಾಯವನ್ನು, ನಿಮ್ಮ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಿ, ಸುಭದ್ರಗೊಳಿಸಿಕೊಳ್ಳಿ ಅಂತ ಹೇಳ್ತೇನೆ. ಈ ಒಂದು ಕೃಷಿಯಲ್ಲಿನ ಹಣಕಾಸಿನ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನಾನು ಕೃಷಿ ಮಹಾವಿದ್ಯಾಲಯ ಹಾಸನ ಕಾರ್ಯಕೆರೆ ಗ್ರಾಮ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಖುದ್ದಾಗಿ ಮಹಾವಿದ್ಯಾಲಯಕ್ಕೂ ಬರಬಹುದು ಅಥವಾ ನನ್ನ ದೂರವಾಣಿ ಸಂಖ್ಯೆ 9481626131. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9481626131. ಒಳ್ಳೆಯದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಹಣಕಾಸು ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು. ಸಮಸ್ತ ಶ್ರೋತೃಗಳಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಇದುವರೆಗೆ ಕೃಷಿಯಲ್ಲಿ ಹಣಕಾಸು ನಿರ್ವಹಣೆ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಂಕೆ ಅರವಿಂದ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹಿಂಗಾರಿ ಆಲೂಗೆಡ್ಡೆ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳು, ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿವಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊಲ ಸಾಕಾಣಿಕೆ ಲಾಭ ಗಳಿಕೆ ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಕೃಷಿಕರು ಆದಾಯವನ್ನ ಹೆಚ್ಚು ಮಾಡಿಕೊಳ್ಳಬೇಕು ಅಂತಂದ್ರೆ ಬೇಸಾಯದ ಜೊತೆಗೆ ಉಪ ಕಸುಬುಗಳನ್ನು ಕೂಡ ಮಾಡಬೇಕು. ಮೊಲ ಸಾಕುವುದು ಒಂದು ಉತ್ತಮವಾದಂತಹ ಉಪಕಸುಬು. ಸಣ್ಣ ಮತ್ತು ಅತಿಸಣ್ಣ ಹಿಡುವಳಿಗಾರರಿಗೆ ಇದು ಅತಿ ಸೂಕ್ತ. ಮೊಲ ಸಾಕಾಣಿಕೆಗೆ ಹೆಚ್ಚು ನೀರೇನು ಬೇಕಾಗಲ್ಲ, ಎಕರೆಗಟ್ಟಲೆ ಜಮೀನೂ ಬೇಡ, ಹತ್ತಾರು ಕೂಲಿ ಆಳುಗಳ ಅಗತ್ಯವಿಲ್ಲ, ದೊಡ್ಡ ಬಂಡವಾಳ ಹೂಡಬೇಕಾಗಿಲ್ಲ. ನಿಮ್ಮ ಮನೆಯ ಆವರಣದಲ್ಲೇ ಮೊಲವನ್ನ ಸಾಕಬಹುದು. 10 ತಾಯಿ ಮೊಲಗಳನ್ನ ಸಾಕಿದರೆ ನೀವು ತಿಂಗಳಿಗೆ 5,000-6,000 ರೂಪಾಯಿಯನ್ನ ಸಂಪಾದನೆಯನ್ನ ಮಾಡಬಹುದು. ದೊಡ್ಡ ಮಟ್ಟದಲ್ಲಿ ಮೊಲ ಸಾಕಾಣಿಕೆ ಮಾಡಿದರೆ ಲಕ್ಷಗಟ್ಟಲೆ ಹಣವನ್ನ ಗಳಿಕೆ ಮಾಡಲಿಕ್ಕೆ ಸಾಧ್ಯವಿದೆ. ಮೊಲದ ತಳಿಗಳನ್ನು ನೋಡೋದಾದರೆ ನ್ಯೂಜಿಲ್ಯಾಂಡ್ ವೈಟ್, ಸೋವಿಯೇಟ್ ಚಿಂಚಲ, ರಷ್ಯನ್ ಗ್ರೇ ಜೈಂಟ್, ವೈಟ್ ಜೈಂಟ್, ಕ್ಯಾಲಿಫೋರ್ನಿಯಾ ವೈಟ್, ಬ್ರಿಟಿಷ್ ಬ್ಲ್ಯಾಕ್, ನ್ಯೂಜಿಲ್ಯಾಂಡ್ ಬ್ಲ್ಯಾಕ್, ಜರ್ಮನ್ ಅಂಗೋರಾ, ಬ್ರಿಟಿಷ್ ಅಂಗೋರಾ, ಅಲ್ಬಿನೋ, ಹೀಗೆ ಹಲವು ತಳಿಗಳಿವೆ. ಮೊಲಗಳನ್ನು ಉಣ್ಣೆ ಮತ್ತು ಚರ್ಮಕ್ಕಾಗಿ ಇಲ್ಲವೇ ಮಾಂಸಕ್ಕಾಗಿ ಸಾಕಾಣಿಕೆಯನ್ನ ಮಾಡಬಹುದು. ಮೊಲ ಸಾಕುವ ವಿಧಾನವನ್ನು ನೋಡೋಣ. ತಾಯಿ ಮೊಲದ ಗರ್ಭಧಾರಣೆ ಸಮಯ ಕೇವಲ 30 ದಿನಗಳು. ಹೆಣ್ಣು ಮೊಲ ವರ್ಷಕ್ಕೆ ಕನಿಷ್ಠ 5-6 ಬಾರಿ ಮರಿಯನ್ನ ಹಾಕತ್ತೆ. ಪ್ರತಿ ಬಾರಿಯೂ 5-12 ಮರಿಗಳನ್ನ ಹಾಕತ್ತೆ. ಮರಿಗಳು ಹುಟ್ಟಿದ ನಂತರ 100-120 ದಿನಗಳಲ್ಲಿ ಬೆಳೆದು ದೊಡ್ಡವಾಗ್ತವೆ. ಹಾಗೇನೆ ಕನಿಷ್ಠ 2-3 ಕೆಜಿಯ ತೂಕವನ್ನ ತೂಗುತ್ತವೆ. ಮೊಲ ಸಾಕಾಣಿಕೆ ಒಂದು ರೀತಿಯಲ್ಲಿ 2-3 ತಿಂಗಳಿಗೊಂದು ಬೆಳೆ ತೆಗೆದಂತೆ. ವರ್ಷದಲ್ಲಿ 4-5 ಬಾರಿ ಆದಾಯವನ್ನ ಪಡ್ಕೊಳ್ಬಹುದು. ನಾವೀಗ ಮೊಲವನ್ನ ಸಾಕಾಣಿಕೆ ಮಾಡ ಹೊರಡಬೇಕು ಅನ್ನೋದಾದ್ರೆ ಮೊಲಕ್ಕೆ ಯಾವ ರೀತಿಯ ಆಹಾರವನ್ನ ಪೂರೈಕೆ ಮಾಡಬೇಕು ಮತ್ತು ಅದನ್ನ ಯಾವ ರೀತಿ ಆರೈಕೆ ಮಾಡಬೇಕು ನೋಡೋಣ. ಮೊಲ ಒಂದು ಸಸ್ಯಾಹಾರಿ ಪ್ರಾಣಿಯಾಗಿದ್ದು ನುಗ್ಗೆ ಸೊಪ್ಪು, ಗರಿಕೆ, ಅನುಪಯುಕ್ತ ತರಕಾರಿ, ಹುಲ್ಲು, ಸುಬಾಬುಲ್, ರೇಷ್ಮೆ ಸೊಪ್ಪು, ಕುದುರೆ ಮೆಂತೆ ಇತ್ಯಾದಿಗಳನ್ನು ಕೊಡಬಹುದು. ಆದರೆ ಗಮನಿಸ್ಕೊಳ್ಳಿ, ಟೊಮೊಟೊ, ಈರುಳ್ಳಿ, ಬದನೆಕಾಯಿ ಇತ್ಯಾದಿಗಳನ್ನು ಕೊಡಬಾರದು. ಇನ್ನು ಒಂದು ದೊಡ್ಡ ಮೊಲಕ್ಕೆ ದಿನಕ್ಕೆ ಕನಿಷ್ಠ 1/4 kg ಕೈತಿಂಡಿಯನ್ನು ಕೊಡಬೇಕು. ಅಂತಂದರೆ ಗೋಧಿ ಬೋಸ, ಮುಸುಕಿನ ಜೋಳ, ಅಕ್ಕಿ, ಅವಲಕ್ಕಿ ನುಚ್ಚು, ರಾಗಿ, ಅವರೆ, ಅಲಸಂದೆ, ಹುರುಳಿ ಇಂತಹವುಗಳನ್ನು ಸೇರಿಸಿ ಮಿಶ್ರಣ ಮಾಡಿ ತಯಾರಿಸಿಕೊಂಡಂತಹ ಬೂಸವನ್ನು ಕೊಡಬಹುದು. ಮೊಲದ ಮಾಂಸಕ್ಕೆ ಬೇಡಿಕೆ ಹೇಗೆ ಅಂತಂದರೆ, ಮೊಲದ ಮಾಂಸ ಬಹಳ ಉತ್ಕೃಷ್ಟವಾದುದು. ಕುರಿ ಕೋಳಿಗಳ ಮಾಂಸದಂತೆ ಇದರಲ್ಲಿ ಹೆಚ್ಚಿನ ಕೊಲೆಸ್ಟ್ರಾಲ್ ಇರೋದಿಲ್ಲ. ಮೊಲದ ಮಾಂಸ ಎಲ್ಲ ವಯಸ್ಸಿನವರಿಗೂ ಆರೋಗ್ಯಕರ ಅಂಥೇಳಿ ತಜ್ಞರು ಅಭಿಪ್ರಾಯಪಡ್ತಾರೆ. ಮೊಲದ ರಕ್ತ ಮತ್ತು ಚರ್ಮಕ್ಕೆ ತುಂಬಾ ಬೆಲೆ ಇದೆಯಂತೆ. ರೈತ ಬಾಂಧವರೇ, ಇದೊಂದು ವಿಚಾರವನ್ನ ಗಮನಿಸ್ಕೊಳ್ಳಿ. ಫೈನಾನ್ಸಿಯಲ್ ಫ್ರೀಡಂ ಆಪ್ನಲ್ಲಿ ಮೊಲ ಸಾಕಾಣಿಕೆ ಕೋರ್ಸ್ ಲಭ್ಯವಿದೆ. ವಿಶೇಷವಾದಂತಹ ಮಾಹಿತಿ ಗಮನಿಸ್ಕೊಳ್ಳಿ. ಮೊಲ ಸಾಕಾಣಿಕೆ ಮಾಡುವವರಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಯಿಂದ ಫೈನಾನ್ಸಿಯಲ್ ಫ್ರೀಡಂ ಆಪ್ನಲ್ಲಿ ಮೊಲ ಸಾಕಾಣಿಕೆ ಕೋರ್ಸ್ ಅನ್ನ ವಿನ್ಯಾಸಗೊಳಿಸಲಾಗಿದೆ. ಮೊಲ ಸಾಕಾಣಿಕೆ ಮಾಡಿ ದಶಕಕ್ಕೂ ಹೆಚ್ಚು ಅನುಭವ ಹೊಂದಿರುವ ಸಿಎನ್ ಸುಧೀಂದ್ರ ರೆಡ್ಡಿ ಅವರು ಈ ಕೋರ್ಸ್ನಲ್ಲಿ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಮೊಲ ಸಾಕಾಣಿಕೆಗೆ ಸಂಬಂಧಿಸಿದಂತೆ ಪರಿಪೂರ್ಣ ಮಾಹಿತಿ ಇದರಲ್ಲಿದೆ. ಹಾಗಾದರೆ ಇನ್ನಕ್ಕೆ ತಡ, ಈಗಲೇ ಫೈನಾನ್ಸಿಯಲ್ ಫ್ರೀಡಂ ಆಪ್ನ ಡೌನ್ಲೋಡ್ ಮಾಡಿ ಮತ್ತು ಮೊಲ ಸಾಕಾಣಿಕೆ ಕೋರ್ಸ್ನ ನೋಡಿ ನಿಮ್ಮ ಆದಾಯ ಹೆಚ್ಚಳಕ್ಕೆ ದಾರಿಯನ್ನ ಕಂಡುಕೊಳ್ಳಿ. ಇನ್ನು ಕೃಷಿ ಸಂಬಂಧಿತ ಉಪ ಕಸುಬುಗಳ ಬಗ್ಗೆ ಇರುವ ಕೋರ್ಸ್ ಬಗ್ಗೆ ನೋಡೋದಾದರೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಣೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ, ಮೀನು ಕೃಷಿ, ಹೈನುಗಾರಿಕೆ, ಕಡಕ್ನಾಥ್ ಕೋಳಿ ಸಾಕಣೆ, ಜೇನು ಸಾಕಣೆ, ಸೀಗಡಿ ಕೃಷಿ, ಗಾಣದ ಎಣ್ಣೆ ಬಿಸಿನೆಸ್, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಫೈನಾನ್ಸಿಯಲ್ ಫ್ರೀಡಂ ಆಪ್ನಲ್ಲಿ ಕೋರ್ಸ್ಗಳು ಲಭ್ಯವಿದೆ. ಕೃಷಿಗೆ ಪೂರಕವಾದ ಇತರೆ ಕೋರ್ಸ್ಗಳ ಬಗ್ಗೆ ನೋಡೋದಾದರೆ, ಹಣ್ಣಿನ ಬೆಳೆಗಳ ಬಗ್ಗೆ ಮಾಹಿತಿ ನೀಡುವ ಡ್ರ್ಯಾಗನ್ ಫ್ರೂಟ್, ರಂಬುಟಾನ್, ಬಟರ್ ಫ್ರೂಟ್, ನೇರಳೆ ಹಣ್ಣಿನ ಕೃಷಿ, ಹಲಸಿನ ಬಗ್ಗೆ ಕೋರ್ಸ್ಗಳು, ತೈವಾನ್ ಸೀಬೆ, ಅಂಜೂರ ಕೃಷಿ, ದಾಳಿಂಬೆ ಕೃಷಿ ಇತ್ಯಾದಿಗಳು ಫೈನಾನ್ಷಿಯಲ್ ಫ್ರೀಡಂ ಆಪ್ನಲ್ಲಿದೆ. ಇಷ್ಟೇ ಅಲ್ಲ, ರೇಷ್ಮೆ ಕೃಷಿ, ಸಮಗ್ರ ಕೃಷಿ, ಅರಣ್ಯ ಕೃಷಿ, ಅಣಬೆ ಕೃಷಿ, ಹೂವಿನ ಕೃಷಿ, ನರ್ಸರಿ ಬಿಸಿನೆಸ್ ಕೋರ್ಸ್, ಹಾಗೇನೆ 1 ಎಕರೆ ಭೂಮಿಯಲ್ಲಿ ಲಕ್ಷಗಟ್ಟಲೆ ಹಣಗಳಿಕೆ ಮಾಡುವುದು ಹೇಗೆ ಎನ್ನುವ ಇತ್ಯಾದಿ ಕೋರ್ಸ್ಗಳು ಲಭ್ಯವಿದೆ. ಕೃಷಿಯಲ್ಲಿ ಸಾಧನೆ ಮಾಡಬೇಕು ಅಂತಂದರೆ ಹೊಸ ಕಲಿಕೆ ರೈತರದಾಗಬೇಕು. ಈ ನಿಟ್ಟಿನಲ್ಲಿ ಫೈನಾನ್ಷಿಯಲ್ ಫ್ರೀಡಂ ಆಪ್ನಲ್ಲಿ ಹಲವು ಕೋರ್ಸ್ಗಳನ್ನು ವಿನ್ಯಾಸ ಮಾಡಲಾಗಿದೆ. ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಮತ್ತು ಕೃಷಿಯ ಉಪಕಸುಬುಗಳ ಬಗ್ಗೆ ಮಾಹಿತಿ ಕಣಜವೇ ಈ ಫೈನಾನ್ಷಿಯಲ್ ಫ್ರೀಡಂ ಆಪ್. ರೈತ ಬಾಂಧವರೇ, ಇದುವರೆಗೆ ಮೊಲ ಸಾಕಾಣಿಕೆ ಲಾಭ ಗಳಿಕೆ ಈ ಕುರಿತಂತಹ ಮಾಹಿತಿಯನ್ನ ಇಂದಿನ ಕೃಷಿಲೋಕ ಕಾರ್ಯಕ್ರಮದಲ್ಲಿ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಪಿ ಕಾಳಿಂಗರಾವ್ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಬೆಟ್ಟ ಕಾಟ ಬಿಟ್ಟಿಳಿಯುತ್ತ ಬಂದಾಳೆ ಚಾಮುಂಡಿ ಹುಟ್ಟಿರೋಲಂಗ ಹುಲಿ ಚರಮ ಹುಟ್ಟಿರೋಲಂಗ ಹುಲಿ ಚರಮ ಚಾಮುಂಡಿ ಎತ್ತ ತಾಯೇ ನಿನ ಪಯಣ ಬಿಟ್ಟಿಳಿದಾಳೆ ಎತ್ತ ಚಾಮುಂಡಿ ನಿನ ಪಯಣ ಎತ್ತ ಚಾಮುಂಡಿ ನಿನ ಪಯಣ ಮೈಸೂರ ದೊರೆಗಳರ ಮನೆಯಲ್ಲಿ ಗುರು